ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ 718ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರೂಡಿ, ನಂತರ ಪದ್ಮಣ್ಣ ನಾನಪ್ಪ ಸಾಗರೆ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಈಗ ಕೆಲವು ಜಾಹೀರಾತುಗಳು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಏನು ಅನ್ಕೊಂಡಿದ್ವಿ, ಬಹುತೇಕ ಅದೇ ರೀತಿಯಾದಂತಹ ವಾತಾವರಣ ಇತ್ತು. ಆದರೆ ಮಳೆಯ ವಿಷಯದೊಳಗೆ ಹೇಳಬೇಕು ಅಂತಂದ್ರೆ ಬಹಳ ಕಡಿಮೆ ಮಳೆಯನ್ನ ನಾವು ನೋಡಿದ್ವಿ. ಆದರೂ ಕೂಡ ವಾರ ಮುಗಿತಾ ಬಂದಂಗ ನಿನ್ನೆ ಮತ್ತೆ ಮೊನ್ನೆ ಕೆಲವು ಪ್ರದೇಶಗಳಲ್ಲಿ ಒಳ್ಳೆ ಮಳೆಯಾಗಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರ ಬಗ್ಗೆ ತಾವು ಕೂಡ ಮಾಹಿತಿ ನೀಡಿದ್ದೀರಿ, ಆಡಿಯೋ ಕಳಿಸಿದ್ದೀರಿ, ವಿಡಿಯೋ ಕಳಿಸಿದ್ದೀರಿ. ನಿನ್ನೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ಒಳ್ಳೆ ಮಳೆ ಆಗಿದೆ. ಆದರೆ ಹಿಂದಿನ ದಿನಗಳಲ್ಲಿ ನಾವು ಅನ್ಕೊಂಡಿದ್ವಿ ಇದೇ ರೀತಿ ಅಂತಂದ್ರೆ ಬಹಳ ಹಗುರವಾದಂತಹ ಮಳೆ ಅದ, ಅದು ಕೂಡ ಎಲ್ಲಾ ಕಡೆ ಇಲ್ಲ, ಅಲ್ಲಲ್ಲಿ ಮಳೆ ಅದ ಅನ್ನುವಂತಹ ಒಂದು ವಿಚಾರ ಇತ್ತು. ಅದೇ ಪ್ರಕಾರ ವಾತಾವರಣ ಕೂಡ ವರ್ತನೆ ಮಾಡಿತು ಅಂತ ಹೇಳಿ ಹೇಳಬಹುದು. ಮೋಡ ಮುಸುಕಿದಂತಹ ವಾತಾವರಣ ವಾರ ಪೂರ್ತಿ ಇತ್ತು, ನಡು ನಡು ಬಿಸಿಲು ಕೂಡ ಇತ್ತು. ಆದ್ರೆ ಮಳೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಅನೇಕರು ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ, ಮಳೆ ಬಂದ್ರೆ ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಒಳಗ ತಾವು ಇದ್ದೀರಿ. ಅದರ ಜೊತೆಗೆ ಯಾರು ಬಿತ್ತನೆ ಮಾಡಿರಿ ಅವರ ಹೊಲದೊಳಗೆ ಈಗ ಒಳ್ಳೆ ಮೊಳಕೆಗಳು ಬಂದಾವ, ಬೆಳವಣಿಗೆ ಶುರು ಆಗಿದೆ, ಅಂತಹ ಒಂದು ಸಂದರ್ಭದೊಳಗೆ ಮಳೆ ಬಂತು ಅಂತಂದ್ರೆ ಚೈತನ್ಯ ಬರ್ತದ ಅನ್ನುವಂತಹ ಒಂದು ವಿಚಾರ ಕೂಡ ತಮಗ ಅದ. ಅನೇಕ ಕಡೆಗಳಲ್ಲಿ ತಾವು ಕಳೆದ 2 ವಾರಗಳಿಂದ ಮಳೆಗಾಗಿ ತಾವು ಕಾಯ್ತಾ ಇದ್ದೀರಿ. ವಿಶೇಷವಾಗಿ ರಾಯಚೂರು ಪ್ರದೇಶದೊಳಗೆ ನಾವು ಹೇಳಬೇಕು ಅಂತಂದ್ರೆ ಅಲ್ಲಿ ಮಳೆ ಆಗಿಲ್ಲ ಅನ್ನುವಂತಹ ಮಾತನ್ನ ನಮ್ಮ ರೈತರು ಹೇಳ್ತಾ ಇದ್ರು. ಬಿತ್ತನೆಗಾಗಿ ಕಾಯ್ತಾ ಇದ್ದೀವಿ. ಬಿತ್ತನೆ ಮಾಡಿದಂತಹ ಸಂದರ್ಭ ಏನದಪ್ಪಾ ಅಂತಂದ್ರೆ ಬಹಳ ತುಟ್ಟಿಯಾದಂತಹ ಹತ್ತಿ ಬೀಜಗಳನ್ನ ನಾವು ಓರೀವಿ. ಇಂತಹ ಸಂದರ್ಭದೊಳಗ ಮಳೆ ಬಂತು ಅಂತಂದ್ರೂ ಕೂಡ ಚಲೋ ಅದ. ಮತ್ತೆ ಬಿತ್ತನೆ ಮಾಡೋರಿಗೆ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಬಂದ್ರೆ ಬಹಳ ಚಲೋ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಏನು ಹೇಳಿದ್ದಾರೆ, ಮಾತಾಡಿದಂತಹ ಒಂದೆರಡು ಆಡಿಯೋಗಳು ನಮ್ಮ ಜೊತೆಗಿದ್ದಾವ. ನಮ್ಮ ರೈತರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿ ನಾವು ಮುಂದುವರಿಯೋಣ. ನನ್ನೆಲ್ಲ ಪ್ರೀತಿ ಮಿತ್ರರಿಗೂ ಹಾಗೂ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಎಲ್ಲ ಹಿತೈಷಿಗಳಾದ ಸೋಮಶೇಖರ್ ಸಾರಿಗೆ ನಮಸ್ಕಾರಗಳು ತಿಳಿಸುತ್ತ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕ್ ಮಠಮಾರಿ ಗ್ರಾಮದಿಂದ ವೀರನ್ಗೌಡ ಸರ್ ಮಾತಾಡ್ತಿರೋದು. ಈಗ ಎಲ್ಲ ರೈತರಿಗೆ ಅನುಮಾನದ ಆದಿಯನ್ನು ನೋಡ್ತಾ ಇದೀವಿ ಸರ್. ಏಕೆಂದರೆ ಈಗ ನಮ್ಗೆ ಮುಂಗಾರು ಮೇ 20-28 ಪ್ರವೇಶ ಆದರೂ ಕೂಡ ನಮ್ಮ ರಾಯಚೂರು ಜಿಲ್ಲೆ ಅಥವಾ ನಮ್ಮ ರಾಯಚೂರು ತಾಲೂಕಿನಲ್ಲಿ ವ್ಯಾಪಕವಾಗಿ ಯಾವುದೇ ರೀತಿಯಿಂದ ಮಳೆ ಆಗಿಲ್ಲ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಒಂದು ಊರಿಗೆ ಮಳೆ ಆದರೆ ಇನ್ನೊಂದು ಊರಿಗೆ ಮಳೆ ಇಲ್ಲ ಸರ್. ಹೀಗಾಗಿ ರೈತರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 53,000 ಹೆಕ್ಟರ್ ಪ್ರದೇಶದಲ್ಲಿ ಈಗಾಗಲೇ ಹತ್ತಿ ಬಿತ್ತನೆ ಕಾರ್ಯ ಸಂಪೂರ್ಣ ಮುಕ್ತಾಯವಾಗಿ ಈಗ ಕೆಲವೊಂದು ಕಡೆ ಕಳೆವು ಮತ್ತು ಕುಂಟೆಯನ್ನು ಹೊಡೆದು ಹೊಲ ಸ್ವಚ್ಛ ಕಾರ್ಯದಲ್ಲಿ ಎಲ್ಲ ರೈತರು ನಿರತರಾಗಿದ್ದಾರೆ ಸರ್. ರಾಯಚೂರು ಜಿಲ್ಲೆಯಲ್ಲಿ ಅಥವಾ ರಾಯಚೂರು ತಾಲೂಕಿನಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ಹತ್ತಿ ಉತ್ತಮವಾಗಿದೆ ಸರ್. ಕೆಲವು ಭಾಗದಲ್ಲಿ ಮಳೆಯ ಕೊರತೆಯಿಂದ ಇನ್ನೂ ಬಿತ್ತನೆ ಆಗಿಲ್ಲ ಸರ್. ಈಗಾಗಲೇ ನಮ್ಗೆ ಜುಲೈ ತಿಂಗಳ ಪ್ರಾರಂಭವಾಗಿದೆ ಸರ್. ಮಳೆ ರಾಯನ ಒಂದು ಆಗಮನ ಎಲ್ಲ ರೈತರು ಈಗಾಗಲೇ ಎದುರು ನೋಡುವ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಸರ್. ಯಾವಾಗಲೂ ನಮ್ಮ ರಾಯಚೂರು ಜಿಲ್ಲೆ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಮುಂಗಾರು ಕೊರತೆ ಯಾವಾಗಿನಿಂದ ಅಲ್ಲ ಸರ್. ಈ ಒಂದು ವರ್ಷದಲ್ಲಿ ಅಂತಲ್ಲ, ನಾವು ಕಳೆದ ವರ್ಷದಲ್ಲಿ ನೋಡಿದರೂ ಕೂಡ ನಮಗೆ ಮುಂಗಾರು ಯಾವಾಗಲೂ ಕ್ಷೀಣಿತವಾಗಿ ಬರುತ್ತೆ ಸರ್. ಹಾಗಾಗಿ ಎಲ್ಲ ರೈತರಿಗೆ ಬಹಳ ತೊಂದರೆಯನ್ನು ಉಂಟಾಗಿದೆ ಸರ್. ಯಾಕಂದ್ರೆ ಒಂದು ಪಾಕೆಟ್ ಬೀಜ ಈಗ ಆಗಲೇ 900-1 ರೂಪಾಯಿ ಕೊಟ್ಟು ಎಲ್ಲ ರೈತರು ಖರೀದಿ ಮಾಡಿ ಹೊಲದಲ್ಲಿ ನಾಟಿ ಮಾಡಿದ್ದಾರೆ ಸರ್. ಬೀಜ ಬಿತ್ತನೆ ಮಾಡಿ ಬಿತ್ತುವ ಕಾರ್ಯ ಮುಗಿದಿದೆ ಸರ್. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಉತ್ತಮವಾಗಿ ಬೆಳೆಯಿದೆ ಸರ್. ಕೆಲವೊಂದು ಗ್ರಾಮಗಳಲ್ಲಿ ಇನ್ನ ಮಳೆಯ ಕೊರತೆ ಉಂಟಾಗಿದೆ ಸರ್. ಮುಂದಿನ ವಾರ ಯಾವ ರೀತಿ ಇರುತ್ತೆ ಅಂತ ನಾವು ಬಹಳ ನಿರೀಕ್ಷೆಯಲ್ಲಿ ಇದೀವಿ ಸರ್. ಇಷ್ಟೇ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ನಮಸ್ಕಾರ ಸರ್, ನಾನು ಗುಲ್ಬರ್ಗಾ ಜಿಲ್ಲೆ ಚಿಂಚೋಳ ತಾಲೂಕಿನ ಕೊಳ್ಳೂರಿನ ಮಡಿಕೇರಿ ಸ್ವಲ್ಪ ಮಾತಾಡುತ್ತೇನೆ ಸರ್. ಸರ್, ಇವತ್ತು 29/6/2025 ಸರ್. ಇವತ್ತ ರವಿವಾರ, ಬೇಗನ್ ಬೇಗನ ಬಿಸಿಲಿನ ವಾತಾವರಣ ಇರ್ತಾರೆ ಸರ್. ಇವತ್ತ ವೆದರ್ ರಿಪೋರ್ಟ್ ದಾಗ ಕೊಳ್ಳೂರು ಲೊಕೇಶನ್ ಸುತ್ತಮುತ್ತ ಚಿಂಚೋಳ ತಾಲೂಕ ತುಂಬಾ 3-3.5-4 ತನಕ ಮಳೆ ತೋರಿಸಲತ್ತೀನಿ ಸರ್. ಗುಡುಗು ಮುಂಚೆ ಕೂಡಿದಂತ ಸಾಧಾರಣ ಮಳೆ ತೋರಿಸಲತ್ತೀನಿ ಸರ್. ಅದೇ ಟೈಮಿಗೆ ಸರ್ 3:15 ಚಾಲವಾದಂತ ಮಳೆ 3:45 ಅಂದ್ರೆ ಅರ್ಧ ತಾಸು ಉತ್ತಮ ಮಳೆ ಬಿದ್ದ ಸರ್. ಸಾಧಾರಣ ಮಳೆದಾಗೆ ಉತ್ತಮ ಮಳೆ ಸರ್. ಗುಡುಗು ಮುಂಚೆ ಕೂಡಿದಂತ ಉತ್ತಮ ಮಳೆ ಬಿದ್ದ ಸರ್. ಕೊಳ್ಳೂರು, ಪಟ್ಪಳ್ಳಿ, ಈ ಕಡೆ ನಮ್ಮ ನಾಗದ್ರೈ, ಜೇಗರಮಡಿ, ಚಿಂಚೋಳಿ, ಚಂದ್ರಪಳ್ಳಿ, ತುಮಕುಂಟ, ನಾಗದ್ರೈ, ಕುಸರಂಪಳ್ಳಿ, ಕುಸರಂಪಳ್ಳಿ ತಾಂಡ, ಮೋತುಪಳ್ಳಿ, ಮೋತುಪಳ್ಳಿ ಜರ ಕಮ್ಮದಂತಾರೆ ಸರ್. ನಂಬಲ್ಲಿ ಎಂಪಳ್ಳಿ, ಪಟ್ಪಳ್ಳಿ, ಕೊಳ್ಳೂರು ಬೆಸ್ಟ್ ಮಳೆ ಬಿದ್ದ ಸರ್. ಒಂದ್ ಸರ್ವೆ ಹಾಕ್ರೆ 2 ಸರ್ವೆ ತಕ ಮಳೆ ಬಿದ್ದ ಸರ್. ಸರ್, 5 ಗಂಟೆಗೆ ಚಾಲಾಗಿದ್ರೆ ಸರ್. 30/6/2025 ಇವತ್ತ ಸರ್ ಸೋಮವಾರ 5 ಗಂಟೆಗೆ ಚಾಲಾದಂತ ಮಳೆ ಸರ್. ಇನ್ನೂ ಕಂಟಿನ್ಯೂ ಮಳೆ ಬೀಳುತ್ತೆ ಸರ್. 7:25 ಇದ್ರೆ ಸರ್, ಒಂದು 20 ಮಿನಿಟ್ ರಭಸದ ಮಳೆ ಬಂದದ ಸರ್. ಅಲ್ಲಿಂದ ಜಿಟಿ ಜಿಟಿ ಜಿಟಿ ಮಳೆ ಕಡ್ಡತದ ಸರ್. ಕುಸಿ ಮಳೆ ಬಂದಂಗ್ರಿ ಸರ್. ಮತ್ತ ಈಗನ 5 ಚಾಲು ಆಗಿದಂತ ಮಳೆ 7:25 2:25 ಆಯ್ತಾರೆ ಸರ್. ಸಾಧಾರಣ ಮಳೆ ಹೊಂಟದ್ರಿ ಸರ್. ಭೂಮಿ ತಂಪಾದಪ್ಪಲೆ ಮಳೆ ಬಿದ್ದಂಗ್ರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಸಲ ಮುಂಗಾರು ಜಲ್ದಿ ಬಂದು ಮತ್ತ ಅದರ ಚಲನೆ ಕೂಡ ಬಹಳ ತೀವ್ರವಾಗಿನೇ ಅದ ಅಂತ ಹೇಳಿ ಹೇಳಬಹುದು. ಇಡೀ ದೇಶದ ತುಂಬೆಲ್ಲ ಬಹಳ ಜಲ್ದಿ ಜಲ್ದಿನೆ ಅದು ವ್ಯಾಪಿಸಿಕೊಂಡು ರೈತರು ನಿರೀಕ್ಷೆ ಮಾಡಿದ್ದಕ್ಕಿಂತ ಮೊದಲೇ ಮಳೆ ಸುರಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಸ್ವಲ್ಪ ಭಾಗ ಮಾತ್ರ ಉಳಿದದ. ಹೇಳಬೇಕು ಅಂತಂದ್ರೆ ಕಾಶ್ಮೀರದ ಕೆಲವು ಪ್ರದೇಶಗಳನ್ನ ಬಿಟ್ಟರೆ ಬಹುತೇಕ ದೇಶವನ್ನ ಅದು ಈ ಸಮಯಕ್ಕೆ ವ್ಯಾಪಿಸಿಕೊಂಡು ಬಿಟ್ಟದ ಅಂತ ಹೇಳಿ ಹೇಳ್ಬಹುದು. ಒಂದು ಸಂತೋಷದ ಸುದ್ದಿ, ಯಾಕಂತಂದ್ರೆ ಕೆಲವೊಮ್ಮೆ ಏನಾಗ್ತದ, ಜಲ್ದಿ ಬರ್ತದ, ಆಮೇಲೆ ಅನುಕೂಲಕರವಾದಂತಹ ಅಂಶಗಳು ಇಲ್ಲ ಅಂತಂದಾಗ ಅಲ್ಲೇ ನಿಂತು ಹೋಗ್ತದ, ಗ್ಯಾಪ್ ಆಗ್ತದ. ಇಂಥ ಒಂದು ಸಂದರ್ಭಗಳು ಈ ಸಲ ಬಹಳ ಕಡಿಮೆ ಆದು ಅಂತ ಹೇಳಿ ಹೇಳ್ಬಹುದು. ದೇಶವನ್ನ ಇದು ವ್ಯಾಪಿಸಿಕೊಳ್ಳುವ ನಿಟ್ಟಿನೊಳಗೆ ಇನ್ನೂ ಕೆಲವೇ ಕೆಲವು ದಿನಗಳು ಉಳಿದದ ಅಂತ ಹೇಳಿ ಹೇಳ್ಬಹುದು. ಸಾಮಾನ್ಯವಾಗಿ ಜುಲೈ 15ರ ತನಕ ದೇಶವನ್ನ ವ್ಯಾಪಿಸಿಕೊಳ್ತದ, ಆದ್ರೆ ಈಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದಿದ್ರಿಂದಾಗಿ ಈ ಒಂದು ಚಟುವಟಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಮತ್ತ ನಮ್ಮ ಭಾಗದೊಳಗೆ ಈಗ ಮುಂಗಾರು ಕೂಡ ಸ್ವಲ್ಪ ಚುರುಕಾಗಿದೆ ಅಂತ ಹೇಳಿ ಹೇಳ್ಬಹುದು. ದಕ್ಷಿಣ ಕರ್ನಾಟಕದೊಳಗಾಗಿರ್ಬಹುದು ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಆಗಿರ್ಬಹುದು, ಮಹಾರಾಷ್ಟ್ರದೊಳಗಾಗಿರ್ಬಹುದು, ಸಾಕಷ್ಟು ಒಳ್ಳೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ನದಿಗಳು ತುಂಬಿ ಹರಿತಾ ಇದ್ದಾವೆ, ಪ್ರವಾಹ ಬರ್ತಾ ಇದೆ. ಆದ್ರೆ ನಮ್ಮ ಭಾಗದೊಳಗೆ ನಾವು ಮಳೆಗಾಗಿ ಕಾಯ್ತಾ ಇದ್ದೀವಿ. ಕೆಲವು ಪ್ರದೇಶಗಳಲ್ಲಿ ಏನು ಮಳೆ ನೆರಳಿನ ಪ್ರದೇಶಗಳು ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಇಂತಹ ಪ್ರದೇಶದೊಳಗೆ ತಾವೆಲ್ಲ ಮಳೆಗಾಗಿ ಕಾಯ್ತಾ ಇದ್ದೀರಿ. ಆಶಾಭಾವನೆಯನ್ನ ಇಟ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಮಳೆ ಇಲ್ಲ ಅನ್ನುವಂಥದ್ದೇನಿಲ್ಲ. ಈ ವಾರದ ಒಂದು ಲಕ್ಷಣವನ್ನ ನಾವು ನೋಡಿದ್ರೆ ಒಳ್ಳೆಯ ಒಂದು ಸೂಚನೆಗಳು ಅದಾವ, ಅದನ್ನ ನಾವು ವಾರದ ಮುನ್ನೋಟದೊಳಗೆ ವಿಸ್ತಾರವಾಗಿ ನೋಡೋಣ. ಆತ್ಮೀಯರೇ, ನಮಗ ಈ ಹವಾಮಾನದ ಮಾಹಿತಿ ಏನು ತಿಳಿತದೆ, ನಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿವಿ. ಏನಪ್ಪಾ ಅಂತಂದ್ರೆ ನಮಗ ಬಾಹ್ಯಾಕಾಶ ಸಂಶೋಧನೆಗಳಿಂದ ಮತ್ತ ಹೊಸ ಹೊಸ ಸಾಧನ ಸಲಕರಣೆಗಳಿಂದ ಸ್ಯಾಟಲೈಟ್ಗಳಿಂದ ಈ ಮಾಹಿತಿಯನ್ನ ನಿಖರವಾಗಿ ಸಿದ್ಧ ಮಾಡಿ ತಮ್ಮ ತನಕ ತಲುಪಿಸುವಂತಹ ಒಂದು ವ್ಯವಸ್ಥೆ ಏನದ, ಇದು ಸಂಶೋಧನೆಗಳಿಂದ ಸಾಧ್ಯ ಆಗ್ಯದ ಅಂತ ಹೇಳಿ ಹೇಳಬಹುದು. ಈ ಸಂಶೋಧನೆ ಒಂದು ನಿರಂತರವಾಗಿ ಇರುವಂತಹದ್ದು. ನಮ್ಮಲ್ಲಿ ಇಸ್ರೋ ಅನ್ನುವಂತಹ ಒಂದು ಸಂಸ್ಥೆ ಸ್ಯಾಟಲೈಟ್ಗಳನ್ನ ಹಾರಿಸಿ ಅಂತಂದ್ರೆ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಬಿಟ್ಟು ಬಹಳಷ್ಟು ಅಧ್ಯಯನಗಳನ್ನ ಕೈಗೊಳ್ತಾರೆ. ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಅದು ಸಂವಹನ ಇರಬಹುದು, ವಾತಾವರಣ ಇರಬಹುದು, ಹಿಂಗೆ ಸಾಕಷ್ಟು ವಿಷಯಗಳನ್ನ ಕುರಿತು ಅಧ್ಯಯನ ನಡೀತಿರ್ತಾವ. ಅದರ ಜೊತೆಗೆ ನಮ್ಮ ಬಾಹ್ಯಾಕಾಶದೊಳಗ ಕೃಷಿ ಮಾಡಕ್ ಸಾಧ್ಯದೇನು, ಬೆಳೆಗಳನ್ನು ಬೆಳೆಯಕ್ ಸಾಧ್ಯದೇನು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ತನಕ ಇತ್ತು. ಅದರ ಬಗ್ಗೆ ಕೂಡ ವಿಜ್ಞಾನಿಗಳು ವಿಚಾರ ಮಾಡ್ತಾ ಇದ್ರು. ಈಗ ಒಂದು ಅಂತ ಒಂದು ಸಂದರ್ಭ ಬಂದದ ಅಂತ ಹೇಳಿ ಹೇಳಬಹುದು. ತಾವೆಲ್ಲ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನ ಕೇಳಿರ್ತೀರಿ, ಕೇಳಿ ರೋಮಾಂಚಿತರಾಗಿರ್ತೀರಿ, ಮತ್ತೆ ಅದೇ ರೀತಿಯಾಗಿ ಹೆಮ್ಮೆ ಕೂಡ ಪಟ್ಟಿರ್ತೀರಿ ಅಂತ ಹೇಳಿ ಹೇಳಬಹುದು. ಎಕ್ಸಿಯಾಮ್ ಮಿಷನ್ 4 ಅನ್ನುವಂತಹ ಒಂದು ಗಗನ ನೌಕೆ, ಒಂದು ಖಾಸಗಿ ಪ್ರಯತ್ನ, ಅದು ಖಾಸಗಿ ನೌಕೆ, ಅದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಸೇರಿಕೊಂಡಂತಹ ಒಂದು ಘಟನೆ ಬಹಳ ದೊಡ್ಡ ಸುದ್ದಿಯನ್ನ ಮಾಡಿತು. ಅದರೊಳಗ ಭಾರತೀಯ ವಿಜ್ಞಾನಿಯಾದಂತಹ ಶುಭಾಂಶು ಶುಕ್ಲಾ ಅವರು ಕೂಡ ಆ ಗಗನನೌಕೆಯ ಜೊತೆಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರಿಕೊಂಡಂತಹ ಪ್ರಥಮ ಭಾರತೀಯ ಅನ್ನುವಂತಹ ಒಂದು ಕೀರ್ತಿಗೆ ಭಾಜನರಾಗಿದ್ದಾರೆ ಅಂತ ಹೇಳಿ ಹೇಳಬೇಕು. ಈ ಒಂದು ಸುದ್ದಿಯನ್ನ ಹೇಳುವುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ವಿಜ್ಞಾನಿಯೊಬ್ಬರ ಸಾಹಸ ಗಾಥೆ ಅಂತ ಹೇಳಿ ಹೇಳೋದಕ್ಕ, ಯಾಕಂತಂದ್ರೆ ಇದು ನಮ್ಮವರು ಒಂದು ಅದ್ಭುತವಾದಂತಹ ಒಂದು ಸಾಧನೆ. ಇಲ್ಲಿ ತನಕ ಯಾರು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿಲ್ಲ. ನಿಮಗ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಎಲ್ಲದ ಅಂತೇಳಿ ತಮಗ ಅನಿಸ್ತದ. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣ ಎಲ್ಲದ, ಅದು ನಮ್ಮ ಭೂಮಿಯನ್ನ ಬಿಟ್ಟು ಸುಮಾರು ಆಕಾಶದೊಳಗ 350-400 ಕಿಲೋಮೀಟರ್ ಮೇಲೆ ಹೋದ್ರೆ ಅಲ್ಲಿ ಅಮೆರಿಕದ ನಾಸಾ ಸಂಸ್ಥೆಯವರು ಸ್ಥಾಪನೆ ಮಾಡಿದಂತಹ ಒಂದು ಬಾಹ್ಯಾಕಾಶ ನಿಲ್ದಾಣ ಇದೆ. ಆ ನಿಲ್ದಾಣದೊಳಗ ಬಾಹ್ಯಾಕಾಶ ಕುರಿತಾದಂತಹ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇರ್ತಾವ. ಇತ್ತೀಚೆಗೆ ಸುನಿತಾ ವಿಲಿಯಮ್ಸ್ ಅವರು ಅಲ್ಲಿ ಹೋಗಿ ಬಂದಿದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಅವರು ಸುಮಾರು ಹೆಚ್ಚು ಕಡಿಮೆ ಒಂದು ವರ್ಷ ಅಲ್ಲಿ ಬಾಹ್ಯಾಕಾಶ ನಿಲ್ದಾಣದೊಳಗ ಇದ್ದು ಬಂದಂತವರು. ಆ ಸುದ್ದಿ ಬಹಳ ದೊಡ್ಡ ಪ್ರಮಾಣದೊಳಗ ಇಡೀ ಜಗತ್ತನ್ನ ಆವರಿಸಿಕೊಂಡು ಬಿಟ್ಟಿತ್ತು, ತಮಗೆಲ್ಲ ಗೊತ್ತಿರುವಂತಹದ್ದು. ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಈಗ ಏನು ಎಕ್ಸಿಯಾಮ್ ಮಿಷನ್ 4 ಅನ್ನುವಂತಹ ಒಂದು ನೌಕೆ ಹೋಗಿ ಸೇರ್ಕೊಂಡದ. ಅದರೊಳಗ ನಮ್ಮ ಭಾರತೀಯರಾದಂತಹ ಶುಭಾಂಶು ಶುಕ್ಲಾ ಅವರು ಹೋಗಿದ್ದಾರೆ. ಅವರು ಪ್ರಥಮ ಭಾರತೀಯರು. ಸುನಿತಾ ವಿಲಿಯಮ್ಸ್ ಅವರು ಭಾರತೀಯ ಮೂಲದವರು, ಆದ್ರ ಶುಭಾಂಶು ಶುಕ್ಲಾ ಅವರು ಭಾರತೀಯರು. ಆ ನಿಲ್ದಾಣಕ್ಕೆ ಹೋದಂತಹ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿ, ನಮ್ಮ ದೇಶಕ್ಕೆ ಅವರು ಕೀರ್ತಿ ತಂದಿದ್ದಾರೆ. ಇನ್ನೊಂದು ನಾವು ಅತ್ಯಂತ ಹೆಮ್ಮೆ ಪಡುವಂತಹ ಒಂದು ವಿಷಯ ನಮ್ಮ ಜೊತೆಗೆ ಇದೆ. ನಾನು ಅದನ್ನ ತಮಗ ಹೇಳಲೇಬೇಕು. ಇದನ್ನ ತಾವು ಸುದ್ದಿಯೊಳಗೆ ಕೇಳಿರಬಹುದು ಅಥವಾ ಕೇಳಿರಲಿಕ್ಕಿಲ್ಲ. ಇದು ನಾವು ನೀವೆಲ್ಲ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದವರು ಹೆಮ್ಮೆ ಪಡುವಂತಹ ಒಂದು ಸುದ್ದಿ ಅದ. ಏನಪ್ಪಾ ಅಂತಂದ್ರೆ ಈಗಾಗಲೇ ನಾನು ಹೇಳಿದೆ, ಬಾಹ್ಯಾಕಾಶವನ್ನು ಕುರಿತಾಗಿ ಅನೇಕ ಸಂಶೋಧನೆಗಳು ನಡೀತಾ ಇರ್ತಾವ ಅಂತೇಳಿ. ಈಗ ಸುಮಾರು ಬಾಹ್ಯಾಕಾಶ ಯಾತ್ರಿಗಳು ಗಗನಕ್ಕೆ ಹೋಗ್ತಾರ, ಅಲ್ಲಿ ಅನೇಕ ದಿನಗಳವರೆಗೆ ಇರ್ತಾರ, ಪ್ರಯೋಗಗಳನ್ನ ಮಾಡ್ತಾರ, ಅವರಿಗೆ ಆಹಾರವನ್ನು ಪೂರೈಕೆ ಮಾಡಬೇಕಾಗ್ತದ, ಅವರ ಊಟೋಪಚಾರಗಳನ್ನ ನೋಡಬೇಕಾಗ್ತದ. ನಾವು ನಮ್ಮ ಮನೆಯೊಳಗೆ ಹೆಂಗ್ ಊಟ ಮಾಡ್ತೀವಿ, ಹೆಂಗ್ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡ್ತೀವಿ, ನೀರ್ ಹೆಂಗ್ ಕುಡಿತೀವಿ, ಇವೆಲ್ಲ ಏನಿರ್ತಾವಲ್ಲ, ಇಲ್ಲಿ ಸಾಮಾನ್ಯವಾದಂತಹ ಒಂದು ಸನ್ನಿವೇಶ ಇರ್ತದ. ಆದ್ರ ಬಾಹ್ಯಾಕಾಶದೊಳಗೆ ಇರುವಂತಹ ಒಂದು ಸನ್ನಿವೇಶ ಬೇರೆ. ಅಲ್ಲಿ ಅನೇಕ ಸವಾಲುಗಳಿರ್ತಾವ, ಬಹಳ ವಿಚಿತ್ರ ವಿಚಿತ್ರ ಕಂಡೀಷನ್ಗಳಿರ್ತಾವ. ಅಂತ ಒಂದು ಪ್ರದೇಶದೊಳಗ ಆಹಾರವನ್ನ ಯಾವ ರೀತಿ ತಗೋತಾರ ಅನ್ನೋದೇ ಒಂದು ದೊಡ್ಡ ಕೌತುಕದ ವಿಷಯ ಅಂತ ಹೇಳಿ ಹೇಳಬಹುದು. ಅದನ್ನ ಎಲ್ಲೋ ಕೆಲವು ಸಲ ಮಾತ್ರ ಅದನ್ನ ನಮಗ ನೋಡೋದಕ್ಕ ಸಿಕ್ಕಿರ್ತದ. ಈಗ ಇಲ್ಲಿ ಒಂದು ಹೊಸ ಪ್ರಯೋಗವನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗ ವಿಜ್ಞಾನಿಗಳು ಯೋಜನೆ ರೂಪಿಸಿದ್ರು. ಆ ಒಂದು ಸಂಶೋಧನೆಯ ಒಂದು ಯೋಜನೆ ಒಳಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೂಡ ಶಾಮೀಲಾಗಿದೆ ಅನ್ನುವಂತಹ ಮಾತನ್ನು ಹೇಳುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಬಹಳ ಹೆಮ್ಮೆ ಅನಿಸ್ತದ. ಯಾಕಂತಂದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಇತರೆ ಕೃಷಿ ವಿಶ್ವವಿದ್ಯಾಲಯಗಳಿರಬಹುದು, ಅವರ ಒಂದು ಸಹಕಾರವನ್ನ ಇಸ್ರೋ ಸಂಸ್ಥೆ ಪಡೀತದ ಅಥವಾ ನಾಸಾ ಸಂಸ್ಥೆ ಪಡೀತದ ಅಂತಂದ್ರೆ ಇದು ಬಹಳ ದೊಡ್ಡ ವಿಷಯ, ಬಹಳ ಅದ್ಭುತವಾದಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು. ಇಲ್ಲಿ ಆಗಿದ್ದೇನು ಅಂತಂದ್ರೆ ಬಾಹ್ಯಾಕಾಶದೊಳಗ ಏನು ಗಗನಯಾತ್ರಿಗಳು ಇರ್ತಾರೆ, ಅವರಿಗೆ ಆಹಾರ ಪೂರೈಕೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ಪೂರೈಕೆ ಮಾಡಬೇಕಾಗ್ತದ. ಅಂತಹ ಸಂದರ್ಭದೊಳಗೆ ಇಲ್ಲಿಂದ ಏನು ಸವಾಲು ಅಂತಂದ್ರೆ, ಇಲ್ಲಿಂದ ಎಲ್ಲಾ ಆಹಾರವನ್ನ ನಾವು ತಗೊಂಡು ಹೋಗಬೇಕಾಗ್ತದೆ. ಆದ್ರೆ ವಿಜ್ಞಾನಿಗಳು ಏನು ಯೋಚನೆ ಮಾಡ್ತಾರಂತಂದ್ರೆ, ಹೆಂಗ್ ನಾವು ಭೂಮಿ ಮೇಲೆ ಆಹಾರವನ್ನು ಬೆಳಿತೀವಿ, ಬೆಳೆಗಳನ್ನ ಬೆಳಿತೀವಿ, ಅದೇ ರೀತಿಯಾಗಿ ಬಾಹ್ಯಾಕಾಶದೊಳಗೆ ಬೆಳೆಯುವುದಕ್ಕೆ ಸಾಧ್ಯತೆ ಅದಾವೇನು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಸಂಶೋಧನೆಗಳನ್ನ ನಡೆಸುವುದಕ್ಕೆ ಈ ಸಲ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಏನು ಮಾಡಿತು ಅಂತಂದ್ರೆ, ಹೆಸರುಕಾಳು ಮೆಂತೆಕಾಳುಗಳನ್ನ ಈ ಗಗನ ನೌಕೆಯ ಜೊತೆಗೆ ಕಳಿಸಿಕೊಟ್ಟಿದೆ. ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ, ಈ ಹೆಸರುಕಾಳು ಮೆಂತೆಕಾಳು ಮೊಳಕೆ ಬರ್ತಾವೋ ಇಲ್ಲೋ, ಮೊಳಕೆ ಬಂದ್ಮೇಲೆ ಅವುಗಳಲ್ಲಿರುವಂತಹ ಪೋಷಕಾಂಶಗಳು ಏನಿರ್ತಾವ, ಹಿಂಗೆ ಸುಮಾರು ಒಂದು 15-16 ದಿನ ಅಲ್ಲಿ ಪ್ರಯೋಗ ನಡೀತದ. ಆ ನಂತರ ಮತ್ತೆ ಗಗನ ನೌಕೆ ವಾಪಸ್ ಬರ್ತದ, ಗಗನ ಯಾತ್ರಿಗಳು ವಾಪಸ್ ಬರ್ತಾರ. ಅಲ್ಲಿ ಏನು ಕಂಡೀಷನ್ ಇತ್ತು, ಅಂಥ ಬಾಹ್ಯಾಕಾಶದೊಳಗೆ ಬೆಳೆದಂಥ ಮೊಳಕೆಗಳಲ್ಲಿ ಏನೇನು ಪೌಷ್ಟಿಕಾಂಶಗಳದಾವ, ಅಲ್ಲಿಯ ವಾತಾವರಣದ ಪರಿಣಾಮ ಏನು ಅಂತೇಳಿ ಇಲ್ಲಿ ಬಂದ ಮೇಲೆ ನಮಗೆಲ್ಲ ತಿಳಿತದ. ಇಂಥ ಒಂದು ಸಂಶೋಧನೆ ಒಳಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ, ನಮಗೆಲ್ಲರಿಗೂ ಒಂದು ದೊಡ್ಡ ಅಭಿಮಾನವನ್ನು ಮೂಡಿಸಿದೆ ಅಂತ ಹೇಳಿ ಹೇಳಬಹುದು. ಈ ವಿಷಯದ ಕುರಿತಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ಯಾವ ರೀತಿ ಸಂಶೋಧನೆಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿವಿ ಅನ್ನೋದ್ರ ಬಗ್ಗೆ ಅವರು ಏನ್ ಹೇಳ್ಯಾರ ಅನ್ನೋದನ್ನ ತಾವು ಕೇಳಬೇಕು. ಗಗನಯಾತ್ರಿಕರಿಗೆ ಮುಖ್ಯವಾಗಿ ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆ ಇರ್ತದೆ. ನಾವು ಕೃಷಿ ವಿಶ್ವವಿದ್ಯಾಲಯ, ಇಸ್ರೋ, ಐಐಟಿ ಧಾರವಾಡ ಈ ಮೂರು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಎರಡು ತರದ ಕಾಳುಗಳನ್ನ ನಾವು ಗಗನಯಾತ್ರಿಗೆ ಕಳಿಸಿದ್ದೇವೆ, ಹೆಸರುಕಾಳು ಮತ್ತು ಮೆಂತೆಕಾಳು. ಮೊಳಕೆ ಒಡೆದ ಕಾಳುಗಳನ್ನ ಸೇವಿಸುವುದರಿಂದ ಅದರಿಂದ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿ ಆಗಲಿದೆ. ಎರಡು ದಿವಸದ ನಂತರ ಆ ಕಾಳುಗಳಿಗೆ ಸಾಕಷ್ಟು ನೀರು ಹಾಕಿ ನೆನೆಸಿ ಮೊಳಕೆ ಬಂದ ಮೇಲೆ -40°C ನಲ್ಲಿ ಆ ಮೊಳಕೆ ಒಡೆದ ಕಾಳುಗಳನ್ನ ಇಟ್ಟು 16 ದಿವಸದ ನಂತರ ಭೂಮಿಗೆ ಬರ್ತಾ ಇದ್ದಾರೆ. ಭೂಮಿಗೆ ಬಂದ ನಂತರ ಆ ಮೊಳಕೆ ಒಡೆದ ಕಾಳಿನ ಪೌಷ್ಟಿಕತೆ, ಭೂಮಿಯ ಮೇಲೆ ಮೊಳಕೆ ಒಡೆದ ಗತಿನೋ ಇದೇನೋ ಇಲ್ಲವೋ, ಏನಾದರೂ ಬದಲಾವಣೆ ಇದೆಯೋ, ಸೂಕ್ಷ್ಮ ಜೀವಾಣುಗಳು ಕೂಡ ಅದರ ಮೇಲೆ ಏನು ಪರಿಣಾಮ ಬೀರಿ ಮನುಷ್ಯನ ಆರೋಗ್ಯಕ್ಕೂ ಕೂಡ ಏನೋ ತೊಂದರೆ ಆಗ್ತಾ ಇದೆಯೋ ಹೇಗೆ, ಕೂಲಂಕುಷವಾಗಿ ನಾವು ಅಭ್ಯಾಸವನ್ನ ಮಾಡಿ ಗಗನಯಾನದಲ್ಲಿ ಮೊಳಕೆ ಒಡೆದ ಕಾಳುಗಳು ಆ ಗಗನ ಯಾತ್ರಿಕರಿಗೆ ತಿನ್ನಲಿಕ್ಕೆ ಏನು ಸೂಕ್ತ ಇದವೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಿ ಅದನ್ನ ನಾವು ಶಿಫಾರಸು ಮಾಡುವಂತ ಈ ಕಾರ್ಯಕ್ರಮ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಈ ಪ್ರಯತ್ನಕ್ಕೆ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಪ್ರಯೋಗಗಳದಾವ, ಇಂಥ ಪ್ರಯೋಗಗಳು ಯಶಸ್ಸನ್ನು ಕಾಣಲಿ ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮ ಸಂಶೋಧನೆಗೆ ಇನ್ನೂ ಹೆಚ್ಚಿನ ಬಲ ಬರಲಿ ಅಂಥೇಳಿ ನಾವು ಹಾರೈಸೋಣಂತ. ಆತ್ಮೀಯರೇ, ನಾವು ಬೆಳೆದಂತಹ ಬೆಳೆಯ ಸಂರಕ್ಷಣೆ ಮಾಡಿಕೊಳ್ಳುವುದರ ಕಡೆ ನಾವು ಗಮನ ಕೊಡಬೇಕು. ಅನೇಕ ಕಾರಣಗಳಿಂದ ನಮ್ಮ ಬೆಳೆಗೆ ಸಂಕಷ್ಟಗಳು ಒದಗುತ್ತಿರ್ತಾವ, ಕೀಟಗಳಿರಬಹುದು, ರೋಗಗಳಿರಬಹುದು, ಅವುಗಳನ್ನ ಸದಾ ನಾವು ಕಾಯ್ತಾ ಇರಬೇಕು. ಅದರ ಜೊತೆಗೆ ಹವಾಮಾನ ಕೂಡ ನಮಗೆ ಕೆಲವೊಮ್ಮೆ ವಿಪರೀತ ಪರಿಸ್ಥಿತಿ ಒಳಗೆ ತೊಂದರೆ ಕೊಟ್ಟು ಮಳೆಯಿಂದಾಗಿ ಅಥವಾ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ನಮ್ಮ ಬೆಳೆ ಹಾಳಾಗುವಂತಹ ಒಂದು ಸನ್ನಿವೇಶಗಳು ಏರ್ಪಾಡು ಆಗ್ತವ. ಇಂಥ ಒಂದು ಸನ್ನಿವೇಶಗಳಿಗೆ ಎದುರುತ್ತರ ಕೊಡುವುದಕ್ಕೆ ಬೆಳೆ ವಿಮೆ ಅನ್ನುವಂತಹ ಒಂದು ಯೋಜನೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕಾಗಿ ಬೆಳೆ ವಿಮೆಯನ್ನ ಮಾಡಿಸೋದ್ರ ಕಡೆ ನಾವು ಬಹಳಷ್ಟು ಗಮನ ಕೊಡಬೇಕು ಮತ್ತು ಮಾಡಿಸಬೇಕು. ಇದರಿಂದ ನಮ್ಮ ಪ್ರಯತ್ನಗಳಿಗೆ ಒಂದು ದೊಡ್ಡ ಸಂರಕ್ಷಣೆ ಸಿಗ್ತದೆ. ಕಲಬುರಗಿ ಕೃಷಿ ಇಲಾಖೆ ಬೆಳೆ ವಿಮೆ ಬಗ್ಗೆ ಒಂದಿಷ್ಟು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಬೆಳೆ ವಿಮೆಯ ಕೊನೆಯ ತಾರೀಖು ಏನದ, ಯಾವ್ಯಾವ ಬೆಳೆಗಳಿಗೆ ಏನೇನು ವಿಮಾ ಮೊತ್ತ ಇದೆ, ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. 2025-26 ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಾದಂತಹ ಒಂದು ಮಾಹಿತಿ ಇದು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನೊಳಗೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುವಾರು ಮುಖ್ಯ ಬೆಳೆಗಳನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮತ್ತು ಉಳಿದ ಬೆಳೆಗಳನ್ನ ಹೋಬಳಿ ಮಟ್ಟದೊಳಗೆ ಅನುಷ್ಠಾನಗೊಳಿಸುವುದಕ್ಕೆ ಆದೇಶ ನೀಡಲಾಗಿದೆ. ಆಯಾ ತಾಲೂಕಿನೊಳಗೆ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳನ್ನು ವಿಮಾ ಘಟಕವಾಗಿ ಮತ್ತು ಇತರ ಬೆಳೆಗಳಿಗೆ ಹೋಬಳಿಯನ್ನ ವಿಮಾ ಘಟಕವಾಗಿ ಪರಿಗಣಿಸಲಾಗಿದೆ. ವಿವಿಧ ಬೆಳೆಗಳಿಗೆ ನಿಗದಿಪಡಿಸಲಾಗಿರುವಂತಹ ಇಂಡೆಮ್ನಿಟಿ ಮಟ್ಟ, ರೈತರ ವಿಮಾ ಕಂತು ಮತ್ತು ನೋಂದಣಿಗಾಗಿ ಕೊನೆಯ ದಿನಾಂಕದ ಬಗ್ಗೆ ನಾವು ವಿವರಗಳನ್ನು ನೋಡೋಣ. ಹೇಳಬೇಕು ಅಂತಂದ್ರೆ ಬೆಳೆ ವಿಮೆಗೆ ಜುಲೈ 31 ಕೊನೆಯ ದಿನದ ಬಹುತೇಕ ಎಲ್ಲ ಬೆಳೆಗಳಿಗೆ, ಆದರೆ ಕೆಲವು ಬೆಳೆಗಳಿಗೆ ಆಗಸ್ಟ್ 16 ಕೊನೆಯ ದಿನ ಅನ್ನುವಂತಹ ಒಂದು ಸೂಚನೆ ಅದ. ಆಯಾ ಬೆಳೆಗಳ ಬಗ್ಗೆ ನಾವೀಗ ಮಾಹಿತಿಯನ್ನು ನೋಡೋಣ. ನೀರಾವರಿ ಭತ್ತಕ್ಕೆ ಇಂಡೆಮ್ಯುನಿಟಿ ಮಟ್ಟ 90%, ವಿಮಾ ಮೊತ್ತ 93,250 ರೂಪಾಯಿ, ರೈತರ ವಿಮಾ ಕಂತು 2% ಅಂತಂದ್ರ 1,865 ರೂಪಾಯಿ ರೈತರು ಪಾವತಿಸಬೇಕಾದಂತಹ ವಿಮಾ ಮೊತ್ತ. ಕೊನೆಯ ದಿನಾಂಕ ಆಗಸ್ಟ್ 16. ನೀರಾವರಿ ಮೆಕ್ಕೆಜೋಳ ವಿಮಾ ಮೊತ್ತ 64,500 ರೂಪಾಯಿ, ರೈತರ ವಿಮಾ ಮೊತ್ತ 1,290 ರೂಪಾಯಿ. ಮಳೆ ಆಶ್ರಯದ ಮೆಕ್ಕೆಜೋಳ ವಿಮಾ ಮೊತ್ತ 56,500 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 1,130 ರೂಪಾಯಿ. ಮಳೆ ಆಶ್ರಯದ ಜೋಳ ವಿಮಾ ಮೊತ್ತ 38,250 ರೂಪಾಯಿ, ರೈತರು ಪಾವತಿಸಬೇಕಾದಂತಹ ವಿಮಾ ಮೊತ್ತ 765 ರೂಪಾಯಿ. ಮಳೆಯಾಶ್ರಯದ ಸಜ್ಜೆ ವಿಮಾ ಮೊತ್ತ 31,500 ರೂಪಾಯಿ, ರೈತರ ಪಾಲು 630 ರೂಪಾಯಿ. ಮಳೆಯಾಶ್ರಯದ ಉದ್ದು ವಿಮಾ ಮೊತ್ತ 32,750 ರೂಪಾಯಿ, ರೈತರ ಪಾಲು 655 ರೂಪಾಯಿ. ನೀರಾವರಿ ತೊಗರಿ ವಿಮಾ ಮೊತ್ತ 50,250 ರೂಪಾಯಿ, ರೈತರ ಪಾಲು 1,005 ರೂಪಾಯಿ. ಮಳೆಯಾಶ್ರಯದ ಹೆಸರು ವಿಮಾ ಮೊತ್ತ 33,250 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 665 ರೂಪಾಯಿ. ಮಳೆಯಾಶ್ರಯದ ಸೋಯಾ ಅವರೆ ವಿಮಾ ಮೊತ್ತ 41,000 ರೂಪಾಯಿಗಳು, ರೈತರ ಪಾಲು 820 ರೂಪಾಯಿ. ಮಳೆಯಾಶ್ರಯದ ಸೂರ್ಯಕಾಂತಿ ವಿಮಾ ಮೊತ್ತ 40,750 ರೂಪಾಯಿ, ರೈತರ ಪಾಲು 815 ರೂಪಾಯಿ. ಸೂರ್ಯಕಾಂತಿಗೆ ನೋಂದಣಿ ಮಾಡಿಕೋಬೇಕಾದಂತಹ ಕೊನೆಯ ದಿನ ಆಗಸ್ಟ್ 16. ಮಳೆಯಾಶ್ರಯದ ಎಳ್ಳಿನ ಬೆಳೆಯ ಮೊತ್ತ 28,750 ರೂಪಾಯಿ, ರೈತರ ಪಾಲು 575 ರೂಪಾಯಿ. ಮಳೆಯಾಶ್ರಯದ ಶೇಂಗಾ ಬೆಳೆಗೆ ಮೊತ್ತ 54,500 ರೂಪಾಯಿ, ರೈತರ ವಂತಿಗೆ 1,090 ರೂಪಾಯಿ. ನೀರಾವರಿ ಹತ್ತಿ ವಿಮಾ ಮೊತ್ತ 73,750 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 3,687 ರೂಪಾಯಿ 50 ಪೈಸೆ. ಮಳೆಯಾಶ್ರಯದ ಹತ್ತಿ ಬೆಳೆಗೆ ವಿಮಾ ಮೊತ್ತ 49,750 ರೂಪಾಯಿ, ರೈತರ ವಂತಿಗೆ 2,139 ರೂಪಾಯಿ 25 ಪೈಸೆ. ಟೊಮ್ಯಾಟೋ ಬೆಳೆಗೆ ನಿಗದಿಪಡಿಸಲಾದಂತಹ ಮೊತ್ತ 141,500 ರೂಪಾಯಿ, ರೈತರ ವಂತಿಗೆ 7,075 ರೂಪಾಯಿ. ನೋಂದಣಿಗೆ ಕೊನೆಯ ದಿನಾಂಕ ಆಗಸ್ಟ್ 16. ನೀರಾವರಿ ಆಶಯದೊಳಗೆ ಈರುಳ್ಳಿ ಬೆಳೆಗೆ ನಿಗದಿಪಡಿಸಲಾದಂತಹ ವಿಮಾ ಮೊತ್ತ 80,500 ರೂಪಾಯಿ, ರೈತರ ವಂತಿಗೆ 402 ರೂಪಾಯಿ 50 ಪೈಸೆ. ಕೊನೆಯ ದಿನ ಆಗಸ್ಟ್ 16. ಅರಿಶಿಣದ ಬೆಳೆಗೆ ನಿಗದಿಪಡಿಸಲಾದಂತಹ ಮೊತ್ತ 142,250 ರೂಪಾಯಿ, ರೈತರ ವಂತಿಗೆ 7,112 ರೂಪಾಯಿ 50 ಪೈಸೆ. ಬಹುತೇಕ ಎಲ್ಲ ಬೆಳೆಗಳಿಗೆ ಜುಲೈ 31 ಕೊನೆಯ ದಿನದ, ಈಗಾಗಲೇ ಹೇಳಿದಂಗೆ ಕೆಲವು ಬೆಳೆಗಳಿಗೆ ಆಗಸ್ಟ್ 16 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮವನ್ನು ಕೇಂದ್ರ ಮತ್ತು ಬ್ಯಾಂಕ್ಗಳನ್ನು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇಲ್ಲವೇ ತಮ್ಮ ತಾಲೂಕಿನ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ರೈತರು ಸಂಪರ್ಕಿಸಬಹುದಾಗಿದೆ. ಯಾದಗಿರಿ ಜಿಲ್ಲೆಯಿಂದ ಕೂಡ ಬೆಳೆ ವಿಮೆ ಬಗ್ಗೆ ಒಂದು ಮಾಹಿತಿಯಾದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯಾದಗಿರಿ ಮತ್ತು ತೋಟಗಾರಿಕಾ ಇಲಾಖೆ ಇವರು ನಮಗೆ ಕಳಿಸಿದಂತಹ ಒಂದು ಮಾಹಿತಿ ಇಲ್ಲದ ಮರು ವಿನ್ಯಾಸಗೊಳಿಸಲಾದಂತಹ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ 2025 ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾವೀಗ ನೋಡೋಣ. ಯಾದಗಿರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ವ್ಯಾಪ್ತಿಯೊಳಗೆ ಬರುವಂತಹ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಂಗೆ ರೈತರು ಹಸಿಮೆಣಸಿನಕಾಯಿ, ದ್ರಾಕ್ಷಿ, ಪಪ್ಪಾಯಿ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮೆಗೆ ಒಳಪಡಿಸಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ. ತಮ್ಮ ಪಾಲಿನ ವಿಮಾ ವಂತಿಗೆಯನ್ನ ಜುಲೈ 31 ಒಳಗಾಗಿ ಪಾವತಿ ಮಾಡಿ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದಂಗೆ ಅಧಿಸೂಚಿತ ಬೆಳೆಗಳು ಹಸಿಮೆಣಸಿನಕಾಯಿ, ದ್ರಾಕ್ಷಿ, ಪಪ್ಪಾಯಿ ಮತ್ತು ದಾಳಿಂಬೆ ಈ ನಾಲ್ಕು ಬೆಳೆಗಳಿಗೆ ವಿಮಾ ಸೌಲಭ್ಯ ಅದ. ಇದನ್ನು ತಾವು ಪಡ್ಕೊಳ್ಬೇಕು. ಹಸಿ ಮೆಣಸಿನಕಾಯಿ ತಾವು ಬೆಳೆದಿದ್ರಿ ಅಂತಂದ್ರೆ ಒಂದು ಹೆಕ್ಟೇರಿಗೆ 71,000 ರೂಪಾಯಿಯಷ್ಟು ವಿಮಾ ಮೊತ್ತ ಆಗ್ತದೆ. ಇದರ ವಿಮಾ ಕಂತು ರೈತರು ಪಾವತಿಸಬೇಕಾದಂತಹ ವಿಮಾ ಮೊತ್ತ 3,550 ರೂಪಾಯಿ. ದ್ರಾಕ್ಷಿ ಬೆಳೆಗೆ 280,000 ಪ್ರತಿ ಹೆಕ್ಟೇರಿಗೆ ವಿಮಾ ಮೊತ್ತ ಅದ. ರೈತರು 14,000 ರೂಪಾಯಿಯಷ್ಟು ವಿಮಾ ಕಂತನ್ನ ಪ್ರತಿ ಹೆಕ್ಟೇರಿಗೆ ತುಂಬಬೇಕಾಗ್ತದೆ. ಪಪ್ಪಾಯಿ ಬೆಳೆದಂತವರು ಗಮನಿಸಬೇಕು, ಪಪ್ಪಾಯಿಗೆ ಒಂದು ಹೆಕ್ಟೇರಿಗೆ 134,000 ರೂಪಾಯಿ ವಿಮಾ ಮೊತ್ತ ಇದೆ. 6,700 ರೂಪಾಯಿ ರೈತರು ಪಾವತಿಸಬೇಕಾದಂತಹ ವಿಮಾ ಕಂತು. ದಾಳಿಂಬೆ ಬೆಳೆಗೆ 127,000 ರೂಪಾಯಿ ವಿಮಾ ಮೊತ್ತ ಅದ. 6,350 ರೂಪಾಯಿ ರೈತರ ವಂತಿಗೆ ಅದ. ವಿಮಾ ಮೊತ್ತ ಬೆಳೆ ಸಾಲ ಪಡೆದಂತಹ ರೈತರು ಮತ್ತು ಬೆಳೆ ಸಾಲ ಪಡೆಯದ ರೈತರಿಗೆ ಒಂದೇ ರೀತಿಯಾಗಿ ಇರ್ತದೆ ಅನ್ನೋದನ್ನ ಗಮನಿಸಬೇಕು. ಆಸಕ್ತಿ ಇರುವಂತಹ ರೈತರು ವಿಮೆ ಕಟ್ಟುವುದಕ್ಕೆ ಪ್ರಸಕ್ತ ಸಾಲಿನ ಪಾಣಿ, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ ಪ್ರತಿ ಮತ್ತು ಸ್ವಯಂ ಘೋಷಿತ ಬೆಳೆ ದೃಢೀಕರಣದ ವಿವರದ ಜೊತೆಗೆ ಹತ್ತಿರದ ರಾಷ್ಟೀಕೃತ ಬ್ಯಾಂಕು ಅಥವಾ ಗ್ರಾಮ ಒಂದು ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮರು ವಿನ್ಯಾಸಗೊಳಿಸಲಾದಂತಹ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಯಾದಗಿರಿ ಜಿಲ್ಲೆಗೆ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ ಎಐಸಿ ಕಂಪನಿಯನ್ನು ನೇಮಕ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರಬಹುದು, ಹೋಬಳಿ ಮಟ್ಟದ ಅಧಿಕಾರಿಗಳಾಗಿರಬಹುದು ಅಥವಾ ಸಮೀಪದ ಯಾವುದೇ ಬ್ಯಾಂಕು ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಭೇಟಿ ಮಾಡಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಂದು ಏನು ಗಮನಿಸಬೇಕು ರೈತರು ಅಂತಂದ್ರೆ ವಿಮಾ ಮಾಡಿಸೋದು ನಮಗೆ ಬಹಳ ಒಳ್ಳೆಯದು. ವಿಮಾ ಮಾಡಿಸೋದ್ರಿಂದ ನಾವು ಸುರಕ್ಷಿತವಾಗಿರ್ತೀವಿ. ಅದರೊಳಗೂ ವಾತಾವರಣದ ಏರುಪೇರುಗಳನ್ನ ನಮಗೆ ಹೇಳೋದಕ್ಕೆ ಬಹಳ ಕಷ್ಟ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಜಾಗತಿಕ ತಾಪಮಾನದಿಂದಾಗಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅದರೊಳಗೂ ಈ ಏರುಪೇರುಗಳು ಬಹಳ ಜಲ್ದಿ ಜಲ್ದಿ ಆಗ್ತಾ ಇದ್ದಾವ, ತೀವ್ರವಾಗಿ ಆಗ್ತಾ ಇದ್ದಾವ. ಇಂಥ ಪರಿಸ್ಥಿತಿ ಒಳಗೆ ವಿಮೆಯನ್ನ ಮಾಡಿಸಿದ್ರೆ ನಾವು ನಿಶ್ಚಿಂತರಾಗಿ ಇರಬಹುದು. ಈ ಕಡೆ ತಾವು ವಿಚಾರ ಮಾಡಬೇಕು. ಆತ್ಮೀಯರೇ, ಈಗ ಆರಿದ್ರ ಮಳೆಯ ಅವಧಿ ನಡೆದದ. ಜುಲೈ 6 ತನಕ ಆರಿದ್ರ ಮಳೆಯ ಅವಧಿ ಇರುತ್ತದ. ಈ ಸಲ ಆರಿದ್ರ ಮಳೆ ಬಗ್ಗೆ ಹೇಳಿದ್ರು, ಅಲ್ಪ ಮಳೆ ಬರ್ತದ ಅಂತ ಹೇಳಿದ್ರು. ಆದರೂ ಕೂಡ ಮುಂಗಾರು ಚುರುಕಿರ್ತದ ಅನ್ನುವಂತಹ ಮಾತಿತ್ತು. ಅಲ್ಲಲ್ಲಿ ಕುಂಭದ್ರೋಣ ಮಳೆ ಆಗಬಹುದು ಅಂತೇಳಿ ಒಂದು ಮತ್ತು ಎರಡನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗಬಹುದು, ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗೆ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಆರಿದ್ರ ಮಳೆಯ ಸಂದರ್ಭದೊಳಗೆ ಇತ್ತು. ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಆರಿದ್ರ ಮಳೆ ಇದೇ ರೀತಿ ವ್ಯವಹಾರ ಮಾಡ್ಯದ ಅಂತ ಹೇಳಿ ಹೇಳಬಹುದು. ಅಲ್ಪ ಮಳೆ ಇರಬಹುದು, ಆದ್ರೆ ಈ ಸಮಯದೊಳಗೆ ಏನು ಮುಂಗಾರು ಚುರುಕಾಗಿತ್ತು, ಈಗಲೂ ಕೂಡ ಚುರುಕಾಗಿರುವಂತಹದ್ದು. ಅಲ್ಲಲ್ಲಿ ಕುಂಭದ್ರೋಣ ಮಳೆ ಹೌದು, ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆಯಾಗಿ ನದಿಗಳು ತುಂಬಿ ಹರಿತಾ ಇದ್ದಾವೆ, ಜಲಾಶಯಕ್ಕೆ ನೀರು ಬಂದಾವ. ಮತ್ತು ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗೆ ಉತ್ತಮ ಮಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ ನಾವು ಮೂರನೇ ಚರಣಕ್ಕೆ ಬಂದೀವಿ. ವಾಯವ್ಯ ಕರ್ನಾಟಕದೊಳಗೆ ಮತ್ತು ಅನೇಕ ಭಾಗಗಳಲ್ಲಿ ನಾವು ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಡ್ಡಿ ಇಲ್ಲ, ಆರಿದ್ರ ಯಾವ ರೀತಿ ಸೂಚನೆ ನೀಡಿದ್ ಆರಿದ್ರ ಬಗ್ಗೆ ಯಾವ ರೀತಿ ಸೂಚನೆ ನೀಡಲಾಗಿತ್ತು ಅದೇ ರೀತಿಯಾಗಿ ವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಬಹುದು. ಇನ್ನ ಆರನೇ ತಾರೀಕು, ಜುಲೈ 6ನೇ ತಾರೀಕು ಪುನರ್ವಸು ಮಳೆಯ ಪ್ರವೇಶ ಆಗ್ತಾ ಇದೆ. ಅದರ ಅವಧಿ ಜುಲೈ 20ರ ತನಕ ಇರ್ತದೆ. ಈ ಸಲ ಪುನರ್ವಸು ಮಳೆ ಅಲ್ಪವೃಷ್ಟಿಯನ್ನು ತರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದೊಳಗೆ ಜಡಿಮಳೆ ಸಾಧ್ಯತೆ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತರ ಭಾರತದೊಳಗೆ ಅತಿವೃಷ್ಟಿ ಆಗಬಹುದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಆಗ್ನೇಯ ಭಾರತದೊಳಗೆ ಸಾಮಾನ್ಯ ಮಳೆ ಇರಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಚಂಡಮಾರುತದಂತಹ ಲಕ್ಷಣಗಳು ಕಂಡು ಬರಬಹುದು ಅಂತೇಳಿ ಪುನರ್ವಸು ಮಳೆಯ ಸಂದರ್ಭದೊಳಗೆ ಹೇಳ್ತಾ ಇದ್ದಾರೆ. ದಿನಾಂಕಗಳನ್ನು ನಾವು ಗಮನಿಸೋಣ. ಮಳೆಯ ದಿನಾಂಕಗಳು, ದಿನಾಂಕ ಜುಲೈ 6, 7, 9, 11, 12, 13, 14, 16, 17, 19. ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನೊಮ್ಮೆ ಗಮನಿಸಬೇಕು, ಜುಲೈ 6, 7, 9, 11, 12, 13, 14, 16, 17, 19 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜುಲೈ 2ರಿಂದ ಬರುವ ಮಂಗಳವಾರ ಜುಲೈ 8ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಈ ವಾರದೊಳಗೆ ಚದುರಿದಂಗೆ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಬಹುತೇಕ ಹಗುರ ಮಳೆಗಳ ಆಗ್ತಾವ, ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಇದು ಸ್ಥೂಲವಾಗಿ ವಾತಾವರಣದ ವರ್ತನೆ ಆಯಿತು. ಇನ್ನು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು, ಶುಕ್ರವಾರ 4, ರವಿವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 3ನೇ ತಾರೀಕು 70%, ಶನಿವಾರ 5, ಸೋಮವಾರ 7 ಮತ್ತು ಮಂಗಳವಾರ 8, ಈ ಮೂರು ದಿವಸ ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 2 ಗುರುವಾರ 3 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 75%, ಶುಕ್ರವಾರ 4, ಸೋಮವಾರ 7, ಮಂಗಳವಾರ 8 ಈ ಮೂರು ದಿವಸ 85%, ಶನಿವಾರ 5, ರವಿವಾರ 6 ಈ ಎರಡು ದಿವಸ ಶೇಕಡ 80%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 3, ಶುಕ್ರವಾರ 4, ಶನಿವಾರ 5, ರವಿವಾರ 6 ಈ ನಾಲ್ಕು ದಿವಸ 75%, ಸೋಮವಾರ 7, ಮಂಗಳವಾರ 8 ಈ ಎರಡು ದಿವಸ ಶೇಕಡ 85% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 2 ಮತ್ತು ಗುರುವಾರ 3 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 70%, ಶುಕ್ರವಾರ 4ನೇ ತಾರೀಕು 80%, ಶನಿವಾರ 5ರಿಂದ ಮಂಗಳವಾರ 8ರ ತನಕ ನಾಲ್ಕು ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 85% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 3ನೇ ತಾರೀಕು 70%, ಶುಕ್ರವಾರ 4, ಶನಿವಾರ 5 ಈ ಎರಡು ದಿವಸ 75%, ರವಿವಾರ 6ರಿಂದ ಮಂಗಳವಾರ 8ರ ತನಕ ಶೇಕಡ 85% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 2ನೇ ತಾರೀಕು ಆಮೇಲೆ ಶನಿವಾರ 5ರಿಂದ ಮಂಗಳವಾರ 8ನೇ ತಾರೀಕಿನ ತನಕ 5 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 85%, ಗುರುವಾರ 3ನೇ ತಾರೀಕು 75%, ಶುಕ್ರವಾರ 4ನೇ ತಾರೀಕು ಶೇಕಡ 80%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 2, ಶುಕ್ರವಾರ 4, ಶನಿವಾರ 5 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 3ನೇ ತಾರೀಕು ಅಲ್ಲದೆ ರವಿವಾರ 6ನೇ ತಾರೀಕು 65%, ಸೋಮವಾರ 7 ಮತ್ತು ಮಂಗಳವಾರ 8 ಈ ಎರಡು ದಿವಸ ಶೇಕಡ 75%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 3ನೇ ತಾರೀಕು 70%, ಆಮೇಲೆ ಶುಕ್ರವಾರ 4ರಿಂದ ಮಂಗಳವಾರ 8ರ ತನಕ 5 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 85%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 3ನೇ ತಾರೀಕು 65%, ಶುಕ್ರವಾರ 4ನೇ ತಾರೀಕು 75%, ಶನಿವಾರ 5ರಿಂದ ಮಂಗಳವಾರ 8ರ ತನಕ 4 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 85%. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 2, ಶನಿವಾರ 5, ಸೋಮವಾರ 7 ಮತ್ತು ಮಂಗಳವಾರ 8 ಈ ನಾಲ್ಕು ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 85%, ಗುರುವಾರ 3ನೇ ತಾರೀಕು 65%, ಶುಕ್ರವಾರ 4ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಮಳೆಯ ವಾತಾವರಣ ಇರುತ್ತದೆ, ಹೆಚ್ಚು ಕಡಿಮೆ ಮಿಶ್ರ ವಾತಾವರಣ ಅಂತೇಳಿ ಅನ್ಕೊಳ್ಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ವಾರ ಮಾಡಬಹುದಾಗಿದ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಕೆಲವು ಕಡೆ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಎಲ್ಲೋ ಒಂದೆರಡು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಮಳೆಯ ಪ್ರಮಾಣ ಬಹುತೇಕ ಕಡೆಗಳಲ್ಲಿ ಹಗುರವಾಗಿ ಇರ್ತದೆ ಅನ್ನುವಂತಹ ಒಂದು ಸೂಚನೆ ಅದ. ಇದನ್ನ ತಾವು ಗಮನಿಸಬೇಕು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಯೋಜನೆಗಳನ್ನು ಮಾಡಿಕೊಳ್ಬೇಕು. ಇದರೊಳಗ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನ ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಮತ್ತೆ ಇನ್ನೂ ಅನೇಕ ಆಪ್ಗಳಾದವ, ಅವುಗಳನ್ನು ಕೂಡ ಉಪಯೋಗ ಮಾಡಿ ತಮ್ಮ ಕೃಷಿ ಬದುಕನ್ನ ಸರಳಗೊಳಿಸಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಪದ್ಮಣ್ಣ ನಾನಪ್ಪ ಸಾಗರೆ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಮುಕ್ತನಾಗಬೇಕು ಜಗದೊಳು ಜೋಗ್ಯಾಗಿರಬೇಕು ಮುಕ್ತನಾಗಬೇಕು ಜಗದೊಳು ಜೋಗ್ಯಾಗಿರಬೇಕು ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಪಾರಿಜಾತ ಭಜನೆ ಪದ. ಸೋರುತಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಯದು ಮನೆಯ ಮಾಳಿಗೆ ಸೋರುತಿಯದು ಮನೆಯ ಮಾಳಿಗೆ ಸೋರುತಿಯದೋ ಮನೆಯ ಮಾಳಿ ದಾರು ಗಟ್ಟ